ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ ಒಂಬತ್ತು ದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕವ್ವ ಲಮಾಣಿ ಅವರಿಂದ ಲಮಾಣಿ ಸಮುದಾಯದ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್.